ಮುತ್ತಿನ ಹನಿಗಳು ಸುತ್ತಲು ಮುತ್ತಲು ಮನವು ಅರಳಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ಓ ನನ್ನಲ್ಲಿ ನಿನ್ನಲ್ಲಿ ಮುಗಿಲಿನ ಆಟಕ್ಕೆ ಮುಂಚಿನ ಓಟಕ್ಕೆ ಗಗನ ಹೆದರಿ ನಡುಗಿದೆ ಗುರುಗಿದೆ ನಿನ್ನಂತೆ ನನ್ನಂತೆ ಓ ನಿನ್ನಂತೆ ನನ್ನಂತೆ ಮುತ್ತಿನ ಹನಿಗಳು ಸುತ್ತಲೂ ಬೀಸಿದೆ ಕಿವಿಯಲ್ಲಿ ಹಾಡಿದೆ ಈ ಹೆಣ್ಣು ಚೆನ್ನ ಗುಣದಲ್ಲಿ ಚಿನ್ನ ಬಿಡಬೇಡವೆಳೆದಿದೆ ನೋಟದ ಮಿಂಚಿಗೆ ಮಾತಿನ ಗುಡುಗಿಗೆ ನಾನೊಂದು ಹೆದರಿ ಮೈಯೆಲ್ಲ ಬೆವರಿ ಊರಾಜ ಓಡಿದೆ ಹೆಣ್ಣಿಗೆ ಹೆದರುವ ಗಂಡಿನ ಶೌರ್ಯ ನಾನೊಂದು ಕಂಡೆ ಹುಡುಗಾಟಕ್ಕೆ ದಿನವೆಲ್ಲ ಕಾಡಿದೆ ದಿನವೆಲ್ಲ ಕಾಡಿದೆ ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲೂ ಮಲವು ಮಲಡಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ಓ ನನ್ನಲ್ಲಿ.